ಆದರೆ ಆ ಎಲ್ಲ ಅಣಬೆಗಳನ್ನು ಬೆಳೀಲಿಕ್ಕೆ ಆಗಿಲ್ಲ, ಯಾಕೆಂದರೆ ಅವುಗಳ ಬಗ್ಗೆ ಅಧ್ಯಯನ ಆಗಬೇಕು, ಇನ್ನೂ ಆಮೇಲೆ ಬೆಳೀಲಿಕ್ಕೆ ಸಾಧ್ಯ ಆಗೋದು. ಪ್ರಯೋಗ ಹಂತದಲ್ಲಿ ಅಂತ ಹೇಳಿದರೆ ಸುಮಾರು 60-70 ಜಾತಿಯ ಅಣಬೆಗಳನ್ನು ಬೆಳೆಯೋದಕ್ಕೆ ಪ್ರಯತ್ನ ನಡೆದಿದೆ ಪ್ರಪಂಚದಾದ್ಯಂತ. ಆದರೆ ವಾಣಿಜ್ಯ ಬೆಳೆಯಾಗಿ ಅಂತ ಬೆಳೆಯುವಂಥ ಬೆಳೆಗಳು ಅಂತ ಹೇಳಿದರೆ ಬೆರಳಲ್ಲಿ ಎಣಿಸ್ಬೋದು ಪ್ರಪಂಚದಾದ್ಯಂತ ತಗೊಂಡ್ರು. ಅದೇ ನಮ್ಮ ದೇಶದಲ್ಲಿ ತಗೊಂಡ್ರೆ ಒಂದು 3-4 ಅಣಬೆಗಳನ್ನು ಮಾತ್ರ ಹೆಚ್ಚಾಗಿ ಬೆಳಿತೇವೆ. ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೀತಾ ಇರೋದು ಒಂದು ಚಿಪ್ಪಿನ ಅಣಬೆ, ಇನ್ನೊಂದು ಮಿಲ್ಕಿ ಅಣಬೆ, ಆದರೆ ಬಟನ್ ಮಶ್ರೂಮ್ ಅಂತ ಕೇಳಿರ್ಬೋದು ನೀವು. ಆ ಅಣಬೆ ನಮ್ಮಲ್ಲಿ ಇಲ್ಲಿ ಬೆಳಿಬೇಕು ಅಂದ್ರೆ ಸ್ವಲ್ಪ ತ್ರಾಸ ಆಗುತ್ತೆ, ಯಾಕೆಂದ್ರೆ ಅದು ಶೀತವಲಯದ ಅಣಬೆ. ಹೌದು, ತಂಪು ಜಾಸ್ತಿ ಬೇಕಾಗುತ್ತೆ, ಏರ್ ಕಂಡೀಷನ್ ಹಾಕಿ ಬೆಳಿಬೇಕಾಗುತ್ತೆ, ಅದು ಖರ್ಚು ಜಾಸ್ತಿ ಆಗುತ್ತದೆ. ಇನ್ನು ಅಣಬೆಗಳನ್ನು ನಾವು ಎಲ್ಲಿ ಬೇಕಾದ್ರೂ ಬೆಳಿಬಹುದೇ? ಇಲ್ಲ, ಯಾಕೆಂದ್ರೆ ಯಾವುದೇ ಅಣಬೆ ಬೆಳಿಬೇಕು ಅಂತ ಹೇಳಿದ್ರೆ ಕೊಠಡಿ ಒಳಗಡೆ ಬೆಳೆಯುವಂತ ಬೆಳೆ ಇದು. ಅಂದ್ರೆ ಏನೇನು ವಸ್ತುಗಳು ಬೇಕಾಗ್ತವೆ ಅಂತ? ಕೊಠಡಿ ಬೇಕು ಅಥವಾ ಒಂದು ಬಿಲ್ಡಿಂಗ್ ಬೇಕು. ಅದರಲ್ಲಿ ಮತ್ತೆ ಈಗ ಯಾವ ಅಣಬೆ ಬೆಳಿತೀವಿ ಅದ್ರ ಮೇಲೆ ಅನುಗುಣವಾಗಿರುತ್ತೆ. ಚಿಪ್ಪಿನ ಅಣಬೆನ ಸಾಮಾನ್ಯವಾಗಿ ಎಲ್ಲ ರೈತರು ಬೆಳ್ಕೋಬಹುದು. ಈ ಅಣಬೆ ಬೆಳಿಬೇಕು ಅಂದ್ರೆ ಏನೇನ್ ಬೇಕಾಗುತ್ತೆ? ಮೊಟ್ಟ ಮೊದಲಿಗೆ ಯಾವುದೇ ಬೆಳೆ ಬೆಳಿಬೇಕಾದ್ರೆ ಹೇಗೆ ಬೀಜ ಬೇಕೋ ಹಾಗೆ ಅಣಬೆ ಬೀಜ ಬೇಕು. ಎರಡನೇದು ಅದಕ್ಕೆ ಬೆಳೆಯೋದಕ್ಕೂ ಒಂದು ಮಾಧ್ಯಮ. ಮಾಧ್ಯಮ ಅಂದ್ರೆ ಸಾಮಾನ್ಯವಾಗಿ ಈ ಅಣಬೆ, ನಾನು ಮೊದಲೇ ಹೇಳಿದಾಗೆ ಅವು ಶಿಲೀಂಧ್ರದ ಹೂಗೊಂಚಲು. ಈ ಶಿಲೀಂಧ್ರಗಳು ಕೃಷಿ ಮೂಲತಃ ತ್ಯಾಜ್ಯ ವಸ್ತು ಏನ್ ಬರುತ್ತೆ ಆ ತ್ಯಾಜ್ಯ ವಸ್ತುಗಳ ಮೇಲೆ ಬೆಳಿಬಹುದು. ಆದ್ರೆ ಎಲ್ಲಾ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸಿದಾಗ ನಮಗೆ ಒಳ್ಳೆ ಇಳುವರಿ ಬರದಲ್ಲೇ ಇರಬಹುದು. ಆದ್ರೆ ಭತ್ತದ ಹುಲ್ಲು, ರಾಗಿ ಕಡ್ಡಿ ಅಥವಾ ಗೋಧಿ ಸಿಗ ಅಂತ ಆದ್ರೆ ಗೋಧಿ ಹುಲ್ಲು, ಅಥವಾ ಹತ್ತಿ ಬೆಳೆ ಬೆಳೆಯುವ ಪ್ರದೇಶ ಆಗಿದ್ರೆ ಹತ್ತಿ ಹೂ ಕಿತ್ತ ಮೇಲೆ ಕಡ್ಡಿ ಉಳಿಯುತ್ತಲ್ಲ ಆ ಕಡ್ಡಿ, ಇವುಗಳನ್ನ ಬಳಸ್ಕೋಬೇಕು. ಮತ್ತೆ ಅದನ್ನ ತುಂಬಿಡೋದಕ್ಕೆ ಸುಮಾರು 1.5 ಉದ್ದದ್ದು 1 ಅಗಲದ್ದು ಪಾಲಿಥೀನ್ ಚೀಲ ಬೇಕಾಗುತ್ತೆ. ಅದರೊಟ್ಟಿಗೆ ಮತ್ತೆ ಈಗ ಹುಲ್ಲನ್ನು ಕತ್ತರಿಸಬೇಕಾಗುತ್ತೆ, ಅದಕ್ಕೆ ಏನಾದ್ರೂ ಕತ್ತರಿನ ಬೇಕಾಗ್ತದೆ. ಆಮೇಲೆ ನೀರಿನಲ್ಲಿ ನೆನೆ ಹಾಕ್ಬೇಕಾಗುತ್ತೆ ಹುಲ್ಲನ್ನ, ಅದಕ್ಕೆ ಒಂದು ದೊಡ್ಡ ಹಂಡೆನೋ ಅಥವಾ ಅದು ಎಷ್ಟು ನಾವು ಅಣಬೆ ಬೆಳಿತೀವಿ ಅದಕ್ಕೆ ಅನುಗುಣವಾಗಿ ಒಂದು ಬಕೆಟೋ ಬೇಕಾಗ್ತದೆ. ಶುದ್ಧವಾದ ನೀರಬೇಕು. ಮತ್ತೆ ಹುಲ್ಲನ್ನ ಬೇಯಿಸಬೇಕಾಗುತ್ತೆ. ಅದಕ್ಕೆ ಒಂದು ವೈಜ್ಞಾನಿಕವಾಗಿ ಸರಿಯಾಗಿ ವಾಣಿಜ್ಯ ಬೆಳೆಯಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಹಬೆಯಲ್ಲಿ ಬೇಯಿಸಿ ಅಂತ ಹೇಳ್ತೀವಿ, ಹುಲ್ಲನ್ನು ಪಾಶ್ಚರೀಕರಣ ಮಾಡಿ ಅಂತ ಹೇಳ್ತೀವಿ. ಅದಕ್ಕೆ ಆ ಸಲಕರಣೆ ಬೇಕಾಗುತ್ತೆ. ಆಮೇಲೆ ನೀರು ಸಿಂಪಡಿಸಬೇಕಾಗುತ್ತೆ, ಅದಕ್ಕೆ ಈ ಸಿಂಪಡ್ಕ ಬೇಕಾಗುತ್ತೆ. ಈ ರೀತಿ ಸಾಮಗ್ರಿಗಳು ಬೇಕಾಗುತ್ತೆ. ಇನ್ನ ಮುಖ್ಯವಾಗಿ ಅಣಬೆ ಬೇಸಾಯ ಕ್ರಮ ಹೇಗೆ? ಚಿಪ್ಪಿನ ಅಣಬೆ ಬಹಳ ಸುಲಭವಾಗಿ ಬೆಳೆಯೋದು, ಯಾಕೆ ಅಂದ್ರೆ ಇದಕ್ಕೆ ಬೇಕಾಗಿರೋ ಹವಾಗುಣ ಅಂತ ಹೇಳಿದ್ರೆ ಇದು ಸುಮಾರು 15 ಉಷ್ಣಾಂಶದಿಂದ ಹಿಡಿದು 35 ಉಷ್ಣಾಂಶದಲ್ಲಿ ಬೆಳೆಯುತ್ತೆ. ಆದ್ರೆ ಒಳ್ಳೆ ಉಷ್ಣಾಂಶ ಬೇಕಾಗಿರೋದಕ್ಕೆ ಸುಮಾರು 25 ಉಷ್ಣಾಂಶ ಇದು ಸಾಮಾನ್ಯವಾಗಿ ದೊರಕುತ್ತೆ. ಅದರೊಟ್ಟಿಗೆ ಹವಾಗುಣದಲ್ಲಿ ತೇವಾಂಶ ಸುಮಾರು 70% ಇರಬೇಕು. ಈ ಅಣಬೆನ ಅದರ ನಮ್ಮ ರಾಜ್ಯದಲ್ಲಿ ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಚಿಪ್ಪಿನ ಅಣಬೆನ ಬೆಳಕಬಹುದು. ಸೊ ಇದನ್ನು ಬೆಳೆಯ ಕ್ರಮ ಹೇಗೆ ಅಂದ್ರೆ ಅಣಬೆ ಬೀಜ ತಂದ ಮೇಲೆ ನಾವು ಬಹಳ ದಿನ ಇಟ್ಕೊಳಕ್ ಆಗುದಿಲ್ಲ. ಎಷ್ಟು ದಿನ ಇಟ್ಕೋಬಹುದು? ಸುಮಾರು 1-10 ಅವುಗಳನ್ನ ಉಪಯೋಗಿಸಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ದಿನ ಇಟ್ಕೊಳ್ತೀನಿ ಅಂದ್ರೆ ಫ್ರಿಡ್ಜ್ ಅಲ್ಲಿ ಕೆಳಭಾಗದಲ್ಲಿ ನಾವು ಎಲ್ಲಿ ತರಕಾರಿ ಇಡ್ತೀವಿ ಅಲ್ಲಿ ಇಟ್ಕೊಂಡ್ರೆ ಒಂದು 15-20 ಇಟ್ಕೋಬಹುದು. ಈಗ ಮೊದಲು ನಾವು ಭತ್ತದ ಹುಲ್ಲನ್ನು ತಂದಿಟ್ಕೋಬೇಕು. ಈ ಭತ್ತದ ಹುಲ್ಲು ಸಾಮಾನ್ಯ ಏನಾಗುತ್ತೆ, ಹೊರಗಡೆ ನಾವು ಹೋಟ್ಲ್ ಹಾಕಿರ್ತಾರೆ ರೈತರು, ಮಳೆಗಾಲದಲ್ಲಿ ನೆನೆಯುತ್ತೆ, ಆಮೇಲೆ ಬಿಸಿಲಲ್ಲಿ ಒಣಗಿ ಮೇಲ್ಭಾಗದ್ದು ಕಪ್ಪಗಾಗಿರುತ್ತೆ. ಅಂತ ಹುಲ್ಲನ್ನು ಉಪಯೋಗಿಸಬಾರದು. ಒಳಗಡೆ ಏನು ಚಿನ್ನದ ಬಣ್ಣದ ಹಾಗೆ ಶುದ್ಧವಾಗಿರುತ್ತಲ್ಲ ಅಂತ ಹುಲ್ಲನ್ನ ತಂದ್ಕೊಂಡು ಆ ಹುಲ್ಲನ್ನ ಸುಮಾರು 3-5 ಅಂಗಲಕ್ಕೆ ಕತ್ತರಿಸ್ಬೇಕು. ಆ ಕತ್ತರಿಸಿದ ಹುಲ್ಲನ್ನ ಸುಮಾರು ಕನಿಷ್ಠ 8 ಕಾಲ ನೀರಿನಲ್ಲಿ ನೆನೆ ಹಾಕಿ ಅಂತ ಹೇಳ್ತೀವಿ. 8 ಕಾಲ ನೆನೆ ಹಾಕದಿದ್ರು ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಹಿಂದಿನ ದಿವಸ ರಾತ್ರಿ ನೆನೆ ಹಾಕ್ತಾರೆ, ಬೆಳಿಗ್ಗೆ ತೆಗಿತಾರೆ. ಈ ನೆನೆ ಹಾಕೋ ಉದ್ದೇಶ ಏನು? ಒಂದು ನೆನೆ ಹಾಕಿದಾಗ ಆ ಹುಲ್ಲನ್ನ ತೊಳೆದಾಗುತ್ತೆ, ಅದರಲ್ಲಿರೋ ಕ್ರಿಮಿಗಳು ಕಡಿಮೆ ಆಗುತ್ತೆ, ಧೂಳು ಅಥವಾ ಬೇರೆ ಇದ್ರೆ ಎಲ್ಲ ಸ್ವಲ್ಪ ಮಟ್ಟಿಗೆ ಶುದ್ಧವಾಗುತ್ತೆ. ಇನ್ನೊಂದು ಮೆತ್ತಗಾಗುತ್ತೆ, ಶಿಲೀಂಧ್ರ ಅದರಲ್ಲಿ ಬೆಳೆಯಕ್ಕೆ ಅನುಕೂಲ ಆಗುತ್ತೆ, ತೇವಾಂಶ ಇರುತ್ತೆ. ಈ ನೀರಿನಲ್ಲಿ ನೆನೆ ಹಾಕಿದ ಹುಲ್ಲನ್ನ ಮಾರನೇ ದಿನ ಏನ್ ಮಾಡ್ಬೇಕು ಅಂದ್ರೆ ನಾವು ಪಾಶ್ಚರೀಕರಣ ಮಾಡಿ ಅಂತ ಹೇಳ್ತೀವಿ. ನೆನೆ ಹಾಕಿದ್ಮೇಲೆ ಬೇರೆ ಶಿಲೀಂಧ್ರ ಅಥವಾ ಬೇರೆ ಬ್ಯಾಕ್ಟೀರಿಯಾಗಳು ಇರ್ತವೆ, ಇವು ಅಣಬೆ ಬೇಸಾಯಕ್ಕೆ ತೊಂದರೆ ಕೊಡ್ತವೆ, ಅಂತವುಗಳನ್ನ ನಿರ್ಮೂಲನೆ ಮಾಡ್ಬೇಕು ಅಥವಾ ಸಾಯಿಸಬೇಕಾಗುತ್ತೆ. ಅದಕ್ಕೋಸ್ಕರ ಪಾಶ್ಚರೀಕರಣ ಮಾಡಿ ಅಂತ ಹೇಳ್ತೀವಿ ಈ ಹುಲ್ಲನ್ನ. ಈ ಪಾಶ್ಚರೀಕರಣ ಕ್ರಮ ಹೇಗೆ ಮತ್ತೆ ನಮ್ಮಲ್ಲಿ ಅಂತ ಸಾಮಗ್ರಿಗಳಲ್ಲಿದ್ದಾವೆ? ಒಂದು ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡೋರಾದ್ರೆ ಹಬೆಯಲ್ಲಿ ಬೇಯಿಸಬೇಕಾಗುತ್ತೆ. ಸುಮಾರು 10 ಒತ್ತಡದಲ್ಲಿ ಈ ಕುಕ್ಕರ್ಲಿ ನಾವು ಇಡ್ಲಿ ಇಟ್ಟರೆ ಅಥವಾ ಅನ್ನ ಬೇಯಿಸಿದ್ರೆ ಒಂದು ವಿಶಲ್ ಬಂದಾಗ ಸಾಮಾನ್ಯ 10 ಪ್ರೆಷರ್ ಇರುತ್ತೆ. ಅಂತ ಪ್ರೆಷರ್ ಅಲ್ಲಿ ಸುಮಾರು 1/2 ಕಾಲ ಇಟ್ಟು ಹುಲ್ಲನ್ನ ಆ ಹಬೆಯಲ್ಲಿ ಬೇಯಿಸಬೇಕು. ಆ ಸಲಕರಣೆ ಇಲ್ಲದವರು, ಇನ್ನ ಸಣ್ಣ ಪ್ರಮಾಣದಲ್ಲಿ ಮನೆಗೆ ಬೆಳ್ಕೋಬೇಕು ಅಂತವರು, ಈ ನೆನೆ ಹಾಕಿರ್ತೀರಲ್ಲ ಹುಲ್ಲು, ಆ ಹುಲ್ಲನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕಿ ಅದಕ್ಕೆ ಮತ್ತೆ ಬೇರೆ ನೀರು ಹಾಕಿ ಆ ಹುಲ್ಲು ನೀರನ್ನ ಕುದಿಸ್ಬೇಕು. ಹುಲ್ಲು ನೀರು ಎರಡೂ ಸುಮಾರು ಅರ್ಧದಿಂದ ಮುಕ್ಕಾಲು ಗಂಟೆಗಳ ಕಾಲ ಕುದಿಬೇಕು. ಈ ರೀತಿನೂ ಈ ಹುಲ್ಲನ್ನ ಪಾಶ್ಚರೀಕರಣ ಮಾಡಬಹುದು. ಆಮೇಲೆ ಅದನ್ನು ತೆಗೆದು ಕೊಠಡಿ ಒಳಗೆ ಶುದ್ಧವಾಗಿರೋ ಜಾಗದಲ್ಲಿ ಹರಡಬೇಕು. ತೇವಾಂಶವನ್ನ ಹದಗೊಳಿಸಬೇಕು, ಯಾಕೆಂದ್ರೆ ನೀವು ಬೇಯಿಸಿದಾಗ ನೀರಿನಂಶ ಜಾಸ್ತಿ ಇರುತ್ತೆ. ಅದೇ ಹಬೆಯಲ್ಲಿ ಬೇಯಿಸಿದ್ರೆ ಒಂದು ಕಾಲ್ ಗಂಟೆ ಬಿಟ್ಟರೆ ತಣ್ಣಗಾಗುತ್ತೆ, ಆಮೇಲೆ ಉಪಯೋಗಿಸ್ಬೋದು ಬೆಳಗ್ಗೆ. ಆದರೆ ನೀರಿನಲ್ಲಿ ಕುದಿಸಿದಾಗ ಏನಾಗುತ್ತೆ, ನೀರಿನಂಶ ಜಾಸ್ತಿ ಇರುತ್ತೆ. ಅದು ಬಹಳ ಜಾಸ್ತಿನೂ ಇರಬಾರದು, ಬಹಳ ಕಡಿಮೆನೂ ಇರಬಾರದು. ಅಂದ್ರೆ ಸುಮಾರು 50-55% ತೇವಾಂಶ ಇರಬೇಕು ಹುಲ್ಲಿನಲ್ಲಿ. ಲ್ಯಾಬೋರೇಟರಿಗೆ ತಗೋಗಿ ಟೆಸ್ಟ್ ಮಾಡಬೇಕಾಗಿಲ್ಲ. ಒಂದು ಕೈಯಲ್ಲಿ ಒಂದು ಹಿಡಿ ಹುಲ್ಲನ್ನು ತಗೊಂಡು ಹಿಂಡಿದ್ರೆ ಒಂದ ಎರಡು ತೊಟ್ಟು ನೀರು ಬಂದ್ರೆ ಅದು ಹದವಾಗಿದೆ ಅಂತ ತಿಳ್ಕೋಬಹುದು. ಈ ರೀತಿ ಹುಲ್ಲನ್ನು ಹದ ಮಾಡ್ಕೊಂಡ್ಮೇಲೆ ಪಾಲಿಥೀನ್ ಚೀಲ ತಂದಿಟ್ಕೊಂಡಿರ್ಬೇಕು. 1.5 ಉದ್ದದ್ದು, 1 ಅಗಲದ್ದು, ಸುಮಾರು ಅದ್ರ ಮಂದ 150-200 ಕೆಜಿ ಇದ್ರೆ ಸಾಕು. ಬಹಳ ಮಂದವಾಗಿರಬಾರ್ದು, ಬಹಳ ತೆಳುವಾಗಿರ್ಲೂಬಾರ್ದು. ಆ ಪಾಲಿಥೀನ್ ಚೀಲವನ್ನು ಓಪನ್ ಮಾಡಿ ಈ ಅಣಬೆ ಬೀಜ ತಂದಿಟ್ಕೊಂಡಿರ್ತೀವಲ್ಲ ಅದು ಪ್ಯಾಕೆಟ್ ಅಲ್ಲಿ ಇರುತ್ತೆ, ಅದನ್ನ ತೆಗೆದುಬಿಟ್ಟು ಆ ಕಾಳುಗಳನ್ನ ಬೇರ್ಪಡಿಸ್ಕೋಬೇಕಾಗತ್ತೆ ಕೈಯಲ್ಲಿ. ಸುಮಾರು 1/2 ಹಿಡಿ ಅಣಬೆ ಬೀಜವನ್ನ ಈ ಪಾಲಿಥೀನ್ ಚೀಲ ಓಪನ್ ಮಾಡಿದೀವಲ್ಲ, 1.5 ಉದ್ದದ್ದು, 1 ಅಗಲದ್ದು, ಅದರಲ್ಲಿ ತಳಭಾಗದಲ್ಲಿ 1/2 ಹಿಡಿ ಅಣಬೆ ಬೀಜವನ್ನು ಹರಡಬೇಕು. ಅದ್ರ ಮೇಲೆ ಒಂದು ಪದರ ಹುಲ್ಲನ್ನು ತುಂಬಬೇಕು. ಸುಮಾರು 3-4 ಅಂಗುಲ ಎತ್ತರ ಒಂದು ಪದರ ಬರುತ್ತೆ, ಬೇಯಿಸಿ ಆರಿಸಿದೀವಲ್ಲ ಆ ಹುಲ್ಲು. ಅದ್ರ ಮೇಲೆ ಕೈಯಲ್ಲಿ ಸ್ವಲ್ಪ ಒತ್ತಿ ಮತ್ತೆ ಅಣಬೆ ಬೀಜವನ್ನ ಹರಡಬೇಕು. ಹೀಗೆ ಪದರವಾಗಿ 1 ಹುಲ್ಲು, 1 ಅಣಬೆ ಬೀಜ ಹಾಕ್ತಾ ಬರಬೇಕು. ಒಂದು ಚೀಲಕ್ಕೆ ಸುಮಾರು 3-4 ಪದರ ಬರುತ್ತೆ. ಈ ಪ್ರತಿ ಪದರದಲ್ಲಿ ಅಣಬೆ ಬೀಜ ಹಾಕಬೇಕಾದ್ರೆ ಹೊರಭಾಗದಲ್ಲಿ ಸೈಡಲ್ಲಿ ಜಾಸ್ತಿ ಹಾಕಬೇಕು, ಮಧ್ಯದಲ್ಲಿ ಸ್ವಲ್ಪ ಹಾಕಬೇಕು, ಸುತ್ತ ಹಾಕಬೇಕು. ಆಮೇಲೆ ಕೊನೆಯ ಪದರದಲ್ಲಿ ಅಣಬೆ ಬೀಜ ಹಾಕಿದ್ಮೇಲೆ ಈ ಪಾಲಿಥೀನ್ ಚೀಲದ ಬಾಯನ್ನ ನೂಲದ್ ಬಿಟ್ಟು ಒಂದು ರಬ್ಬರ್ ಬ್ಯಾಂಡಲ್ಲೋ ಅಥವಾ ಒಂದು ದಾರದಲ್ಲೋ ಕಟ್ಟಬೇಕು. ತಳಭಾಗದಲ್ಲಿ ಒಂದು 3-4 ಸಣ್ಣ ರಂಧ್ರಗಳನ್ನು, ಒಂದು ಕಡ್ಡಿಲೋ ಒಂದು ಮಳೆಯಲ್ಲೋ ತೂತ ಮಾಡಬೇಕು. 5-6 ತೂತಗಳನ್ನು ಮೈ ಮೇಲೆಲ್ಲ ಮಾಡಬೇಕು, ಅಥವಾ ಇದನ್ನು ಮೊದಲೇ ಚೀಲದಲ್ಲಿ ಪಂಚ್ ಮಾಡ್ಕೊಂಡಿದ್ರು ಆಗುತ್ತೆ. ಇದು ಅಣಬೆ ಬೀಜದ ಬಿತ್ತನೆ ಕ್ರಮ ಅಂತ ಹೇಳ್ಬೋದು. ಹುಲ್ಲನ್ನ ತುಂಬದ ಚೀಲಗಳು ರೆಡಿಯಾಗಿದ್ದಾವೆ. ಇವನ್ನ ಎಲ್ಲಿಡಬೇಕು? ಇವನ್ನ ನಾವು ಎಲ್ಲಿ ಅಣಬೆ ಬೇಸಾಯಕ್ಕೆ ಒಂದು ಪ್ರತ್ಯೇಕವಾದ ಕೊಠಡಿ ಅಂತ ಇಟ್ಕೊಂಡಿರ್ತೀವಿ ಅಲ್ಲಿ ಇಡಬೇಕಾಗತ್ತೆ. ಅಲ್ಲಿ ಏನು ಬಹಳ ಮುಖ್ಯ ಅಂದರೆ ಸ್ವಲ್ಪ ಗಾಳಿ ಆಡಬೇಕು, ತಂಪಾಗಿರಬೇಕು, ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಇರಬೇಕು. ಆ ಕೊಠಡಿಯಲ್ಲಿ ಹೆಚ್ಚು ಚೀಲ ಇಟ್ಕೋಬೇಕು ಅಂತ ಹೇಳಿದರೆ ನಾವು ಈ ಅಟ್ಟಣಿಗೆಗಳನ್ನು ಮಾಡ್ಕೊಂಡ್ರೆ, ಏನು ರ್ಯಾಕ್ಸ್ ಅಂತ ಹೇಳ್ತೀವಿ, ಅವು ಮಾಡ್ಕೊಂಡ್ರೆ ಅದ್ರ ಮೇಲೆ ಇಡ್ಬೋದು. ಅಥವಾ ಹಿಂದೆ ಬೆಣ್ಣೆ ಪಾತ್ರೆ ನಲ್ಲಲ್ಲಿ ನೇತು ಹಾಕ್ತಿದ್ರಲ್ಲ, ಆ ರೀತಿ ಒಂದು ಪ್ಲಾಸ್ಟಿಕ್ ದಾರದಲ್ಲಿ ಕಟ್ ಹಾಕೊಂಡು ಮಾಡ್ಕೊಂಡ್ರು ಅದ್ರಲ್ಲಿ ನೇತು ಹಾಕಬಹುದು, ಬಹಳ ಸುಲಭವಾಗಿ ಚೀಲ ಇಟ್ಕೊಂಡು ಹೋಗ್ಬೋದು. ಹೌದು, ಅಂತ ಕೊಠಡಿಯಲ್ಲಿ ಸುಮಾರು 20 ದಿನ ಇಡಬೇಕಾಗತ್ತೆ. 20 ದಿನ ಆದ್ಮೇಲೆ 20 ದಿನ ಇಟ್ಟಾಗ ಏನಾಗುತ್ತೆ ಅಂದ್ರೆ, ಈ ಅಣಬೆ ಶಿಲೀಂಧ್ರ, ಈ ಜೋಳದ ಕಾಳಿನಾಗೆ ಅಣಬೆ ಬೀಜವನ್ನು ಬಿತ್ತಿರ್ತೀವಿ, ಆ ಕಾಳ ಮೇಲಿರೋ ಶಿಲೀಂಧ್ರ ಎಲ್ಲ ಹುಲ್ ಮೇಲೆ ಬೆಳ್ಕೊಂಡು ಬೆಳ್ಳಗಾಗತ್ತೆ. ಆ 20 ದಿನ ಆಗೋಷ್ಟೊತ್ತಿಗೆ ಪೂರ್ತಿ ಬೆಳ್ಳಗಾಗತ್ತೆ. ಬೆಳ್ಳಗಾದಾಗ ಈ ಪಾಲಿಥೀನ್ ಚೀಲವನ್ನ ಒಂದು ಬ್ಲೇಡ್ ನಲ್ಲೋ ಅಥವಾ ಒಂದು ಕತ್ತರಿಯಲ್ಲಿ ಕತ್ತರಿಸ್ಬಿಟ್ಟು ಒಳಗಡೆ ಪಿಂಡಿ ಇರುತ್ತಲ್ಲ, ಅದು ಪಿಂಡಿ ಹಾಗೆ ಇರುತ್ತೆ, ಬಿದ್ದೋಗಲ್ಲ ಹುಲ್ಲು, ಒಂದೊಂದಾಗಿ ಗಟ್ಟಿಯಾಗಿರುತ್ತೆ, ಹಿಡ್ಕೊಂಡಿರುತ್ತೆ. ಅದನ್ನು ತೆರವು ಮಾಡಿ ಇಡಬೇಕು, ತೆರೆದಿಟ್ಟು ಪ್ರತಿದಿನ ಅದ್ರ ಮೇಲೆ ನೀರನ್ನ ಸಿಂಪಡಿಸಬೇಕು. ಹುಲ್ಲಿನ ಮೇಲೆ, ಹುಲ್ಲಿನ ಪಿಂಡಿ ಏನಿದೆ ಅದ್ರ ಮೇಲೆ ಪ್ರತಿದಿನ ನೀರನ್ನ ಸಿಂಪಡಿಸ್ತಾ ಇರಬೇಕು. ಬಹಳ ಜಾಸ್ತಿ ನೀರನ್ನು ಸುರಿಬಾರ್ದು, ನಾಳೆ ನಾ ನೀರಲ್ಲಪ್ಪ ಅಂತ ಹೇಳ್ಬಿಟ್ಟು ನೀರನ್ನು ಸುರಿಬಾರ್ದು, ಅದು ಮತ್ತೆ ಒಣಗ್ಲಿಕ್ಕೂ ಬಿಡಬಾರ್ದು. ನಿಯಮಿತವಾಗಿ ಹವಾಗುಣಕ್ಕೆ ಅನುಗುಣವಾಗಿ ಪ್ರತಿದಿನ ನೀರನ್ನ ಸಿಂಪಡಿಸಬೇಕು ಅದ್ರ ಮೇಲೆ. ಹಾಗೆ ಸಿಂಪಡಿಸ್ತಾ ಇದ್ರೆ ಸುಮಾರು 1 5-6 ದಿನಗಳಲ್ಲಿ ಹೆಚ್ಚು ಕಡಿಮೆ ಅಲ್ಲಲ್ಲೇ ಮೊಳಕೆ ಕಾಣುತ್ತೆ. ಮೊಳಕೆ ಅಂದ್ರೆ ಏನು, ನಾವು ಅಣಬೆ ಬೀಜ ಎಲ್ಲ ಹಾಕಿದ್ವಿ ಅಲ್ಲೇ ಮೊಳಕೆ ಬರಲ್ಲ. ಈ ಭತ್ತ ಜೋಳ ಈ ಕಾಳು ಹಾಕಿದ್ರೆ ಒಂದು ಕಾಳು ಹಾಕಿದ್ರೆ ಒಂದು ಮೊಳಕೆ ಬರುತ್ತಲ್ಲ, ಆ ರೀತಿ ಏನು ಬರಲ್ಲ. ಎಲ್ಲೋ ಒಂದು ಕಡೆ ಈ ಶಿಲೀಂಧ್ರ ಅಣಬೆ ಮಗ್ಗಾಗುತ್ತೆ, ಅದು ಹೊರಗಡೆಗೆ ಬರುತ್ತೆ. ಇವತ್ತು ಮಗ್ಗು ಕಂಡ್ರೆ ನಾಳೆ ಅಥವಾ ನಾಡಿದ್ದಕ್ಕೆ ಅದು ಅರಳಿ ಕಟಾವಿಗೆ ಬರುತ್ತೆ. ಮಗ್ಗು ಕಾಣಿಸಿದ ಮೇಲೆ ಬಹಳ ಬೇಗ ಬೆಳೆಯುತ್ತೆ ಅದು, ಆ 1-2 ದಿನಗಳಲ್ಲಿ ಅರಳಿ ಕಟಾವಿಗೆ ಬರುತ್ತೆ. ಆವಾಗ ಅದನ್ನ ಕಟಾವು ಮಾಡಬೇಕಾಗುತ್ತೆ. ಕಟಾವು ಮಾಡೋದು ಬಹಳ ಸುಲಭ, ಯಾಕೆಂದ್ರೆ ಅದು ಬಹಳ ಮೃದುವಾಗಿರುತ್ತೆ. ಹೌದು, ಕೈಯಿಂದನೇ ಮುರಿಬಹುದು. ಸುಮಾರು 1 ಗೊಂಚಲು ಬರುತ್ತೆ, ಕೆಲವು 1 ಇರುತ್ತೆ, ಆದ್ರೂ ಕೈಯಲ್ಲೇ ಮುರಿಬಹುದು. ಬಹಳ ಸುಲಭವಾಗಿರುತ್ತೆ, ಬಹಳ ಮೃದುವಾಗಿರುತ್ತೆ. ಅಂದ್ರೆ ಈ ರೀತಿ ಕಟಾವು ಮಾಡ್ಕೊಳ್ತೀವಲ್ಲ ಅಣಬೆಗಳನ್ನ, ಎಷ್ಟು ದಿನ ಇಟ್ಕೋಬಹುದು? ಈ ಕಟಾವು ಮಾಡಿದಾಗ ಈಗ 20 ದಿನಕ್ಕೆ ತೆರವು ಮಾಡಿದ್ವಿ, ಆಮೇಲೆ 5-6 ದಿನಗಳಲ್ಲಿ ಕಟಾವಿಗೆ ಬಂತು ಅಂತ ಹೇಳಿ, ಆ ಕಟಾವು ಮಾಡಿದ ಅಣಬೆನ ಅವತ್ತೇ ಮಾರಾಟ ಮಾಡೋದು ಒಳ್ಳೇದು.

ಎಲೆ ಚುಕ್ಕೆ ರೋಗ ಮುಖ್ಯವಾಗಿ ಫಿಲ್ಲೋಸ್ಟಿಕ್ಟಾ ಅರಿಕೆ ಮತ್ತು ಪೆಸ್ಟಲೋಷಿಯಾ ಅರಿಕೆ ಎಂಬುವಂಥ ಶಿಲೀಂಧ್ರಗಳಿಂದ ಉಂಟಾಗುತ್ತೆ. ಮುಂಗಾರಿನಲ್ಲಿ ಜೌಗಿರುವಂಥ ಕಡೆ ಈ ಎಲೆ ಚುಕ್ಕೆ ರೋಗದ ಹಾವಳಿ ಹೆಚ್ಚಾಗಿರುತ್ತೆ. ತಳಭಾಗದ ಗರಿಗಳಲ್ಲಿ ಹಳದಿ ಮತ್ತು ಕಂದು ಬಣ್ಣದ ಮಚ್ಚುಗಳು ಕಂಡುಬರ್ತವೆ. ರೋಗ ಹೆಚ್ಚಾದಾಗ ಗರಿಗಳು ಜೋತ್ಬಿದ್ದು ಸಾಯ್ತವೆ. ಈ ಎಲೆ ಚುಕ್ಕೆ ರೋಗದ ನಿಯಂತ್ರಣಕ್ಕೆ 1% ಬೋರೋ ದ್ರಾವಣವನ್ನು ನಾವು ಸಿಂಪಡಣೆ ಮಾಡ್ಬೋದು. ಇದಕ್ಕೆ ಬದಲಾಗಿ 0.3% ಮ್ಯಾಂಕೋಜಬ್ ದ್ರಾವಣವನ್ನು ಕೂಡ ನಾವು ಸಿಂಪಡಣೆ ಮಾಡಬಹುದು. ಹಾಗೆಯೇ 0.3% ತಾಮ್ರದ ಆಕ್ಸಿಕ್ಲೋರೈಡನ್ನು ಕೂಡ ಈ ಅಡಿಕೆ ಎಲೆ ಚುಕ್ಕೆ ರೋಗದ ನಿಯಂತ್ರಣಕ್ಕೆ ಬಳಸ್ಕೋಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಇದುವರೆಗೆ ಅಡಿಕೆ ಬೆಳೆಯನ್ನು ಬಾಧಿಸುವ ರೋಗಗಳು ಈ ಕುರಿತು ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ: ಅರೇಬಿಕ ಪಾರ್ಚ್ಮೆಂಟ್ 27,850 ರೂಪಾಯಿಯಿಂದ 27,750 ರೂಪಾಯಿ, ಅರೇಬಿಕ ಚೆರಿ 14,200 ರೂಪಾಯಿಯಿಂದ 16,000 ರೂಪಾಯಿ, ರೋಬಸ್ಟ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,000 ರೂಪಾಯಿ, ರೋಬಸ್ಟ ಚೆರಿ 10,800 ರೂಪಾಯಿಯಿಂದ 11,600 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇನ್ನು ರೈತ ಬಾಂಧವರೇ, ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿ ರಂಗದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಿಧನ ಸುದ್ದಿ: ಕಕ್ಕಬೆ ಕುಂಜಿಲಕಾರಳನ ಮಾಜಿ ಪಟ್ಟಾಳಕಾರ ಕಲಿಯಂಡ ಅಪ್ಪಣ್ಣಾವು ಇಂದು ಮರಣಪಟ್ಟಿತು. ಕಲಿಯಂಡ ಸಂಪನ್ನಯ್ಯಪ್ಪ ಎಂಡ ಪಪ್ಪ 97 ಬೈತರ ಕಲಿಯಂಡ ಅಪ್ಪಣ್ಣ ಎಂಡ ಆಕಿರಿ ಕಾರ್ಯ ನಾಳೆ ಮಜಣ 12:30 ನಡಪ. ಬಿಶೆಟ್ಟಿಗೇರಿ ಪಾಮಂಜಿ ಕೊಲ್ಲಿಕಾರಳನ ಮುತ್ತಪ್ಪಂಡ ಅಪ್ಪಾಜಿ ತಮ್ಮಣಿ ಅಯ್ಯಂಗ ಇಂದು ಮಜಣ ಮರಣಪಟ್ಟಿತು. 96 ಬಯತರ ಮುತ್ತಪ್ಪಂಡ ಅಪ್ಪಾಜಿ ತಮ್ಮಣಿ ಅಯ್ಯಂಡ ಆಕಿರಿ ಕಾರ್ಯ ನಾಳೆ ಮಜಣ 1:00 ಉಳಲು ಎಂಡ ಸ್ವಂತ ಮನೆಯ ನಡಪ. ನಿಧನ ಸುದ್ದಿ ಕೇಳಿದಿರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡುಗನ ವಿತರಕರು ಸುಖ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಮ್ಮಲ್ಲಿ ಎಲ್ಲಾ ತರಹದ ಪ್ಲೈವುಡ್ ಬ್ರ್ಯಾಂಡ್ಗ ಲ್ಯಾಮಿನೇಟೆಡ್ ಬಾಗಿಲುಗ WPC ಹಂಗೆ NFC ಬಾಗಿಲುಗ ನಿಮಗೆ ಸಿಕ್ಕಿದೆ. ಹಿಂದೆ ಸಂಪರ್ಕ ಮಾಡಿ ಮಾಲೀಕರು ಮೊಟ್ಟನ ಕೌಶಿಕ್ ಸುಬ್ಬಯ್ಯ. ಮೊಬೈಲ್ 9483620311. ಸುದ್ದಿ ಜೊಂಪೆ ಓದ್ತಾರು ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ: ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್, ಸಹಕಾರ ಇಲಾಖೆ, ಪ್ಯಾರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಆಶ್ರಯಲ್ಲಿ ಅಖಿಲ ಭಾರತ 72ನೇ ಸಹಕಾರ ಸಪ್ತಾಹಕ್ಕೆ ಚಾಲನೆ. ಹಂಗೆ ಕಾರ್ಯಾಧ್ಯಕ್ಷತೆ ಪಾರದರ್ಶಕತೆನ ಹೆಚ್ಚಿಸಿಕೆ ಡಿಜಿಟಲೀಕರಣನ ಪ್ರೋತ್ಸಾಹಿಸುವ ದಿನಾಚರಣೆ ಸಂಪಾಜಲಿ ನಡೆತ. ಈ ಕಾರ್ಯಕ್ರಮಕ್ಕೆ ಮುಖ್ಯ ನೆಂಟರಾಗಿ ಭಾಗವಹಿಸಿದ್ದ ಕಾಪಿ ಮಂಡಳಿನ ಸದಸ್ಯರಾದ ತಳೂರು ಕಿಶೋರ್ ಕುಮಾರ್ ಅವರು ಭಾಗವಹಿಸಿ ಮಾತಾಡಿ, ಸರ್ಕಾರ ಕಾಫಿ ಬೆಳೆಗೆ ಹೆಚ್ಚಿನ ಉತ್ತೇಜನ ಕೊಡ್ತಾ ಇದ್ದು ವಿಶ್ವ ಮಾರುಕಟ್ಟೆಯಲ್ಲಿ ಬೇಡಿಕೆ ಉಂಟು. ಅದರಿಂದ ಸಂಪಾಜೆ, ಕರಿಕೆ, ಪೆರಾಜೆ, ಚೆಂಬು ಭಾಗಲಿಸ ಕಾಫಿ ಬೆಳೆಯಕ್ಕೆ ಸರ್ಕಾರ ಕಾಫಿ ಉತ್ಪಾದನೆಗೆ ಸಹಾಯಧನ ಕೊಡ್ತಾ ಇದ್ದು ಇದರೊಟ್ಟಿಗೆ ಅಡಿಕೆ, ರಬ್ಬರ್, ಗೇರು ಹಂಗೆ ಕಾಫಿ ಬೆಳೆನ ಸಹ ಬೆಳೆಯಕ್ಕೂ ಸಲಹೆ ಕೊಟ್ಟು. ವಿರಾಜಪೇಟೆನ ಗೌಡ ಸಮಾಜದ ಸ್ಥಳಧಾನಿಗಳಾದ ಕುರುಂಜಿ ಶ್ರೀ ವೆಂಕಟರಮಣ ಗೌಡರ ಗ್ಯಾನಲಿ, ಅವರ ಮಕ್ಕಳಾದ ಡಾಕ್ಟರ್ ಕೆವಿ ಚಿದಾನಂದ ಮತ್ತು ಡಾಕ್ಟರ್ ಕೆವಿ ರೇಣುಕಾ ಪ್ರಸಾದ್ ಅವರ ಅಭಿನಂದನಾ ಜಂಬರ ವಿರಾಜಪೇಟೆ ಗೌಡ ಸಮಾಜದಲ್ಲಿ ನಡೆತ. ಈ ಕಾರ್ಯಕ್ರಮದ ಅಧ್ಯಕ್ಷತೆನ ಮುಕ್ಕಾಟಿ ವಾಸು ಗಣಪತಿಯವು ವಹಿಸಿದ್ದು. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 21ನೇ ಕಂತನ ಇದೇ ತಿಂಗಳ ತಾರೀಕು 19ರ ಬುಧವಾರ ತಮಿಳುನಾಡಿನ ಕೊಯಮತ್ತೂರಲ್ಲಿ ಬಿಡುಗಡೆ ಮಾಡುವೆ. ಅದರಿಂದ ರೈತರು ಆಧಾರ್ ಆಧಾರಿತ ಇಕೆವೈಸಿ ಮಾಡಿಸುವ ಮೂಲಕ ಈ ಹಣನ ಪಡೆಯಕ್ಕೆ ಅರ್ಹತೆ ಪಡ್ಕೊಳಕ. ಹೆಚ್ಚಿನ ಮಾಹಿತಿಗೆ ರೈತರು ಹತ್ತಿರದ ಕೃಷಿ ಇಲಾಖೆ ಕಚೇರಿನ ಇಲ್ಲರೆ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಕೊಡಕ. ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಿರಿಯ ನಾಗರಿಕರಿಗಾಗಿ ಕೇಂದ್ರ ಪ್ರಾಯೋಜಿತ ಅಟಲ್ ವಯೋ ಅಭ್ಯುದಯ ಯೋಜನೆಯಡಿ ಕೇಂದ್ರ ಸರ್ಕಾರದ ಸ್ಟೇಟ್ ಆಕ್ಷನ್ ಪ್ಲಾನ್ ಫಾರ್ ಸೀನಿಯರ್ ಸಿಟಿಸನ್ ಯೋಜನೆಯ ಸರಿಯಾಗಿ ಅನುಷ್ಠಾನ ಮಾಡುವ ಸಲುವಾಗಿ ಕಾನೂನು ಸೇವಾ ಸಮಿತಿ ಸಹಯೋಗಲಿ